ನರಸಿಂಹ ಕೃಷ್ಣ ಭಟ್ ಹಾಗೂ ಸಂಗಡಿಗರಿಂದ ಯಕ್ಷಗಾನ. ಗಜಮುಖವಾಗಿಯೇ ಗಣಪಾಗಿ ಚಂಪಕಾನಾಡಿನ ಇತಿಹಾಸದಲ್ಲಿಯೇ ಸುವರ್ಣಾಕ್ಷರಗಳಿಂದ ಕೆತ್ತಿಡಲ್ಪಡಬೇಕಾದ ಸುದಿನ ಇಂದು. ಯಾಕೆ ಅಂತ ಕೇಳಿದರೆ, ಚಂದ್ರವಂಶದ ರಾಜನಾಗಿರುವಂತಹ ಧರ್ಮರಾಜ ಬಂಧು ಹತ್ಯಾ ದೋಷಕ್ಕೆ ಒಳಗಾಗಿ ಆ ಪಾಪದ ಪರಿಮಾರ್ಜನೆಗಾಗಿ ಕೈಗೊಂಡಿರುವಂತಹ ಯಜ್ಞದೀಕ್ಷೆಯನ್ನ ಹೊತ್ತಿರುವಂತಹ ಧರ್ಮರಾಜ ಪೂಜಿಸಿ ಬಿಡಲ್ಪಟ್ಟಂತಹ ಯಜ್ಞಾಶ್ವ ಇಂದು ಈ ಚಂಪಕಾನಾಡನ್ನ ಬಂದು ಪ್ರವೇಶ ಮಾಡಿದೆ. ಬಲ್ಪುಳ್ಳವರು ಕಟ್ಟಿ ಕಾದುವುದು ಎನ್ನುವಂತಹ ಹಣೆಯ ಲೇಖನವನ್ನ ನೋಡಿದಂತಹ ನಮ್ಮ ತಂದೆಯವರಾಗಿರುವಂತಹ ಹಂಸಧ್ವಜ ಮಹಾರಾಜರು ಬಂದಿರುವಂತಹ ಹಯವನ್ನ ಬಂಧಿಸುವುದರ ಜೊತೆಯಲ್ಲಿ ಅದರ ಬೆಂಗಾವಲಿಗಾಗಿ ಬಂದಿರುವಂತಹ ಮಧ್ಯಮ ಪಾಂಡವನಾದ ಪಾರ್ಥನಲ್ಲಿ ದುರವನ್ನ ಸಾರಿದ್ದಾರೆ. ಹೀಗೆ ದುರವನ್ನ ಕೊಟ್ಟಿರುವಂತಹ ನಮ್ಮ ತಂದೆಯವರು ಈ ಚಂಪಕಾನಾಡಿನ ಸೇನಾ ವ್ಯೂಹದ ದಂಡನಾಯಕತ್ವವನ್ನ ಅವರ ಮಗನಾಗಿರುವಂತಹ ಈ ಸುಧನ್ವನ ಹೆಗಲ ಮೇಲೆ ಇರಿಸಿದ್ದಾರೆ. ಇದರಿಂದಲೇ ನಾನು ಯೋಚಿಸಿದ್ದು ಇದು ಸುವರ್ಣಾಕ್ಷರಗಳಿಂದ ಕೆತ್ತಿಡಲ್ಪಡಬೇಕಾದ ಸುದಿನ ಎನ್ನುವುದಾಗಿ. ಪರಮ ವೈಷ್ಣವರಾಗಿರುವಂತಹ ನಾವು ಬಹುಕಾಲದಿಂದಲೂ ಶ್ರೀಹರಿಯನ್ನ ಈ ಚಂಪಕಾನಾಡಿನ ನೆಲದಲ್ಲಿ ಕಾಣಬೇಕು ಎನ್ನುವುದಾಗಿ ಯೋಚಿಸಿದವರು. ಅಂತಹ ಯೋಗ ಇಂದು ತನ್ನಿಂದ ತಾನಾಗಿ ನಮಗೆ ಒದಗಿ ಬಂದಿದೆ. ಬಂದಿರುವಂತಹ ಪಾರ್ಥನಲ್ಲಿ ಯುದ್ಧದಲ್ಲಿ ಸೋಲಿಸಿದೆವು ಅಂತಾದ್ರೆ ಆ ಪಾರ್ಥನ ರಕ್ಷಣೆಗಾಗಿ ವಸುದೇವ ಸುತನಾಗಿರುವಂತಹ ವಾಸುದೇವ ಬಂದೇ ಬರುತ್ತಾನೆ ಎನ್ನುವಂತಹ ಸಂಕಲ್ಪವನ್ನ ಹೊತ್ತಂತಹ ನಾನು ತಂದೆಯವರಿಂದ ಆಶೀರ್ವಾದವನ್ನ ಪಡೆದು ತಾಯಿಯ ಅಭಿಲಾಷೆಯನ್ನ ಕೇಳಿದಾಗ ಅವಳೂ ಸಹಿತ ಹೇಳಿದ್ದು ಈ ಚಂಪಕಾನಾಡಿನಲ್ಲಿ ಶ್ರೀಕೃಷ್ಣನನ್ನ ಪ್ರತ್ಯಕ್ಷೀಕರಿಸಿಕೋ ಮಗನೇ ಎನ್ನುವುದಾಗಿ. ತಂಗಿಯಾಗಿರುವಂತಹ ಕುವಲೆಯು ಸಹಿತ ತನ್ನ ಸಂದೇಶವನ್ನ ಮುಂದಿಟ್ಟಾಗ ಅವರೆಲ್ಲರನ್ನ ಬೀಳ್ಕೊಂಡು ಪ್ರಭಾವತಿಯ ಮಂದಿರಕ್ಕೆ ಸಾಗಿ ಅವಳಿಂದಲೂ ಸಹಿತ ಅನುಜ್ಞೆಯನ್ನ ಪಡೆದು ಬರುತ್ತಿರುವಂತಹ ಸಂದರ್ಭದಲ್ಲಿ ಯುದ್ಧಕ್ಕೆ ಬರುವುದು ವಿಳಂಬವಾಯಿತು ಎನ್ನುವಂತಹ ಕಾರಣಕ್ಕಾಗಿ ನನ್ನನ್ನ ಉರಿಯುತ್ತಿರುವಂತಹ ಎಣ್ಣೆಯ ಕೊಪ್ಪರಿಗೆಯಲ್ಲಿ ಬಿಸಾಡಿದಾಗ ಶ್ರೀಹರಿಯ ಕಾರುಣ್ಯದಿಂದ ಅಲ್ಲಿಯೂ ಸಹಿತ ಉತ್ತೀರ್ಣನಾಗಿ ಆ ಪಾರ್ಥನನ್ನ ಎದುರಿಸುವುದಕ್ಕಾಗಿ ಸೇನಾ ಸಮೇತವಾಗಿ ರಣಕ್ಷೇತ್ರಕ್ಕೆ ಬಂದು ನಿಂತಿದ್ದೇನೆ. ಅವನನ್ನ ಎದುರಿಸುವಂತಹ ಪರಿ ಹೇಗೆ ಅಂತ ಈಗ ಯೋಚಿಸಿದ್ರೆ ಸುತ್ತ ಪದ್ಮವ್ಯೂಹವಂ ರಚಿಸಿ ನಡುವೆ ನರ ಉತ್ತಮ ದುರಂಗಮಂ ಕಟ್ಟಿ ಕಾಳಗಕ್ಕೆ ನಿಂದ ನರಿ ಭಟರಂ ಪರಿವೇಣನು ರಣಕ್ಷೇತ್ರಕ್ಕೆ ಬಂದಿರುವಂತಹ ನಾನು ಅಜೇಯ ವೀರನಾಗಿರುವಂತಹ ಪಾರ್ಥನನ್ನ ಎದುರಿಸುವುದಕ್ಕಾಗಿ ನನ್ನ ಸೇನಾ ವ್ಯೂಹವನ್ನೆಲ್ಲ ರಚನೆ ಮಾಡಿದ್ದೇನೆ. ಪದ್ಮಾಕೃತಿಯಲ್ಲಿ ಸೇನಾ ವ್ಯೂಹವನ್ನ ರಚಿಸಿ ಅನೇಕ ಸೇನಾ ಪ್ರಮುಖರನ್ನ ಮುಂಭಾಗದಲ್ಲಿ ನಿಲ್ಲಿಸಿದ್ದೇನೆ. ನರನ ಉತ್ತಮವಾಗಿರುವಂತಹ ಅಶ್ವವನ್ನ ಪದ್ಮಾಕಾರದ ಸೇನಾ ವ್ಯೂಹದ ಮಧ್ಯದಲ್ಲಿ ಬಂಧಿಸಿ ಇಟ್ಟಿದ್ದೇನೆ. ಹೀಗೆ ಸಕಲ ಯುದ್ಧ ಸಿದ್ಧತೆಗಳು ಆಗಿರುವಂತಹ ಸಂದರ್ಭದಲ್ಲಿ ಪಾರ್ಥನನಿಗೆ ಯುದ್ಧಕ್ಕೆ ಆಹ್ವಾನವನ್ನ ಕೊಡುವುದಕ್ಕಾಗಿ ಚಾರರನ್ನ ಕಳಿಸಿದ್ದೇನೋ ನೋಡೋಣ. ಸಡಗರ ದಮಿತ ಸಂಭ್ರಮತಿ ವರುತ್ತವ ನಡೆಸುದು ಸ್ವಾಹದಿಂದ ವರುತ್ತವ ನಡೆಸುದು ಸ್ವಾಹದಿಂದ ಸಡಗರ ದಮಿತ ಸಂಭ್ರಮತಿ ವರುತ್ತವ ನಡೆಸುದು ಸ್ವಾಹದಿಂದ ಬಂಧು ಹತ್ಯಾ ದೋಷದ ನಿವಾರಣೆಗೋಸ್ಕರವಾಗಿ ಅಣ್ಣ ಕೈಗೊಂಡಂತಹ ಅಶ್ವಮೇಧದ ಬೆಂಗಾವಲಿಗೋಸ್ಕರವಾಗಿ ಪಾರ್ಥನನ್ನ ನೇಮಕ ಮಾಡಿದಂತಹ ಸಂದರ್ಭ, ಅನೇಕಾನೇಕ ರಾಜರುಗಳನ್ನ ಈ ಒಂದು ಯುದ್ಧದಲ್ಲಿ ಮಣಿಸಿ ಕಪ್ಪವನ್ನ ಕೈಗೊಂಡು ನಾವು ಯಜ್ಞಾಶ್ವದ ಬೆಂಗಾವಲಿಗಾಗಿ ಹೊರಟು ನಿಂತಹ ಸಂದರ್ಭದಲ್ಲಿ ನೀಲಧ್ವಜನಿಂದ ಮುಂದಿನ ಆ ಒಂದು ರಾಜ್ಯದ ವಾರ್ತೆಯನ್ನ ತಿಳಿದುಕೊಂಡಂತಹ ನಾನು ಈಗ ಬಂದಿರುವಂತಹ ಪ್ರದೇಶ ಅಂತ ಹೇಳಿದರೆ ಚಂಪಕಾವತಿಯ ನಾಡು ಎನ್ನುವಂತಹದ್ದು, ಸಕಲ ವೀರರಿಂದ ಕೂಡಿರುವಂತಹ ನಾಡು. ಇಲ್ಲಿಯೂ ಸಹಿತ ನಮ್ಮದಾದಂತಹ ಅಶ್ವಮೇಧ ಯಾಗಕ್ಕೆ ವಿಘ್ನ ಎನ್ನುವಂತಹದ್ದು ಬಂತಲ್ಲ. ವೃಷಕೇತ ಪ್ರದ್ಯುಮ್ನಾದಿಗಳು ಬಂದು ಈ ರಣದಲ್ಲಿ ಕೈಸೋತಿದ್ದಾರೆ ಎನ್ನುವಂತಹ ವರ್ತಮಾನವನ್ನು ತಿಳಿದೆ. ನೇರವಾಗಿ ಇಲ್ಲಿಯ ಅರಸು ಮಗನಾಗಿರುವಂತಹ ಸುಧನ್ವನಂದ ಒಟ್ಟಿಗೆ ಯುದ್ಧವನ್ನು ಮಾಡಬೇಕು ಎನ್ನುವಂತಹ ಉತ್ಸಾಹ ನಾವು ಹೊರಡುವಾಗಲೇ ಹೇಳ್ತಾ ಇದ್ದಾರೆ. ಸಡಗರದ ಮಿತ ಸಂಭ್ರಮದಿವರೂಥವ ಅಂತ ಹೇಳಿ ಒಂದು ಸಂದರ್ಭದಲ್ಲಿ ನಾನೇ ಕೃಷ್ಣನಲ್ಲಿ ಹೇಳಿದ್ದೇನೆ, ಸೋಹಂ ಕೃಷ್ಣ ರಣೋತ್ಸವ ಅಂತ ಹೇಳಿ. ನನಗೆ ಉತ್ಸವ ಅಂತ ಹೇಳಿದರೆ ಏನು, ಯುದ್ಧ ಎನ್ನುವಂತಹದ್ದು, ಯುದ್ಧ ಮುಖೇನವಾಗಿ ನಾನು ಉತ್ಸವದ ಸಡಗರದ ಸಂಭ್ರಮವನ್ನು ಪಡೆಯುತ್ತೇನೆ ಎನ್ನುವಂತಹದ್ದನ್ನು. ಹಾಗಾಗಿ ಬಂದಂತಹ ವಿಘ್ನವನ್ನು ನಿವಾರಣೆ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ನೇರವಾಗಿ ಆ ಯುದ್ಧೋತ್ಸಾಹಿತನಾಗಿ ಎದುರಾಳಿಯಾಗಿರುವಂತಹ ಸುಧನ್ವನನ್ನ ಎದುರಿಸಿಕೋಸ್ಕರವಾಗಿ ಹೊರಡ್ತಾ ಇದ್ದೇನೆ ನೋಡೋಣ. ನಿರೀಕ್ಷಿಸಿರುವಂತಹ ಕಾಲ ಸನ್ನಿಹಿತವಾಗಿದೆ ಅಂತ ನೋಡ್ತಾ ಇದ್ದೇನೆ. ಬಂದಿರುವಂತಹ ತೇರು ಯಾರದ್ದು ಅಂತ ಯೋಚಿಸಿದ್ರೆ ಪಡೆದು ಸುಧನ್ವಾಗಿ ಒಂದೆರಡು ಮಾತುಗಳನ್ನ ಆಡ್ತಾ ಇದ್ದೇನೆ. ಕೇಳಿದ್ದೇನೆ, ಈ ಸೃಷ್ಟಿಯಲ್ಲಿ ಒಬ್ಬ ಶ್ರೇಷ್ಠನಾಗಿರುವಂತಹ ಅರ್ಜುನ ಅಂತ ಇದ್ದಾನಂತೆ, ಅವನೇ ಈ ಯಜ್ಞಾಶ್ವದ ಬೆಂಗಾವಲಿಗಾಗಿ ಬಂದಿದ್ದಾನೆ ಎನ್ನುವುದನ್ನ ಕೇಳಿದ್ದೇನೆ. ಹೀಗೆ ಯೋಚಿಸಿದಾಗ ನಿಮ್ಮವರ ಅನೇಕರು ಸಾಗಿ ಬಂದಿರುವಂತಹ ಸಂದರ್ಭದಲ್ಲಿ ಅವರನ್ನೆಲ್ಲ ರಣಕ್ಷೇತ್ರದಲ್ಲಿ ಕೆಡಹಿದವನು ಈ ಧೀರ ಸುಧನ್ವ. ಹಾಗಾಗಿ ನಿನ್ನಲ್ಲಿ ಹೇಳ್ತಾ ಇರುವುದು, ಈ ಸೃಷ್ಟಿಯಲ್ಲಿ ಶ್ರೇಷ್ಠನಾಗಿರುವಂತ ಅರ್ಜುನ ಅಂತಂದ್ರೆ ನೀನೇ ಏನೋ? ನಾನೇ ಆಗಿದ್ರೆ ನೀನೇ ಹೌದು ಅಂತಾದ್ರೆ ನಿನ್ನಲ್ಲಿ ಒಂದು ಭಿನ್ನ ಏನು? ಆ ಸೃಷ್ಟಿಯಲ್ಲಿ ಶ್ರೇಷ್ಠನಾಗಿರುವಂತ ನಿನ್ನ ಪರಾಕ್ರಮವನ್ನೆಲ್ಲ ಪ್ರದರ್ಶಿಸುವುದಕ್ಕಾಗಿ ಬಂದವನು. ಹಾಗೆ ಬಂದದ್ದೇ ಆದ್ರೆ ನಿನ್ನದಾಗಿರುವಂತ ಅಶ್ವವನ್ನ ನಾವು ಈ ಚಂಪಕ ನಾಡಿನ ನೆಲದಲ್ಲಿ ಕಟ್ಟಿ ನಿನ್ನೊಡನೆ ಕಾಳಗಕ್ಕೆ ಸಿದ್ಧರಾಗಿ ನಿಂತಿದ್ದೇವೆ. ಇಂತ ಧೀರನಾಗಿರುವಂತ ಸುಧರ್ವನನ್ನ ಎದುರಿಸುವಂತ ಯೋಗ್ಯತೆ ನಿನ್ನಲ್ಲಿ ಉಂಟು ಅಂತ ಆದ್ರೆ ಯುದ್ಧದಲ್ಲಿ ಮುಂದುವರಿದು ಬರಬಹುದು. ಇಲ್ಲಾಂತಾದ್ರೆ ಈಗಾಗಲೇ ನನ್ನ ಪರಾಕ್ರಮವನ್ನ ನೋಡಿರುವಂತಹ ನೀನು ಯಜ್ಞಾಶ್ವವನ್ನ ಬಿಟ್ಟು ತಕ್ಷಣ ಕ್ಷಣ ಹಿಂದಕ್ಕೆ ತೆರಳುತ್ತೀಯೋ ಎಂಬುದನ್ನ ಈ ಕೂಡಲೇ ಹೇಳುವಂತವನಾಗು, ಈ ಕೂಡಲೇ ಹೇಳುವಂತವನಾಗು. ಈ ಪರಾಕ್ರಮದ ದೊಡ್ಡ ಮಾತುಗಳನ್ನ ಆಡುವವ ಯಾರು ಅಂತ ನೋಡಿದ್ರೆ ಓ ಹುಡುಗ ಹುಡುಗ ನೀನು ನಿನ್ನ ಬೆಡಗಿನ ನುಡಿಯ ಕಟ್ಟಿಡು. ಹುಡುಗ ನೀನು ನಿನ್ನ ಬೆಡಗಿನ ನುಡಿಯ ಕಟ್ಟಿಡು, ನಿನ್ನ ಬೆಡಗಿನ ನುಡಿಯ ಕಟ್ಟಿಡು. ನಮ್ಮ ಹಯವಾಬೇಡು ನೀನು ಹಯವಾಬೇಡು, ನಿನ್ನ ಒಡಗೊಂಬೆ ಧನವ ಕೊಡು. ಹುಡುಗ ನೀನು ನಿನ್ನ ಬೆಡಗಿನ ನುಡಿಯ ಕಟ್ಟಿಡು, ನಮ್ಮ ಹಯವ ಬಿಡು. ಯುದ್ಧಕ್ಕಾಗಿ ಬಂದವನನ್ನ ತಡೆದು ಒಂದೆರಡು ಮಾತನ್ನ ಆಡಬೇಕು ಅಂತ ಹೇಳಿ ವಿರೋಧಾತವಾದಂತಹ ಮಾತನ್ನ ಈ ಒಂದು ಅರ್ಜುನನ ಎದುರಿನಲ್ಲಿ ಹೇಳ್ತಾ ಇದ್ದೀಯ. ಏನು ಸೃಷ್ಟಿಗೆ ಅರ್ಜುನ ನೀನು, ನೀನೇ ಆಗಿದ್ರೆ ನಿಮ್ಮ ಅಶ್ವವನ್ನ ನಾವು ಬಂಧಿಸಿದ್ದೇವೆ, ಯುದ್ಧಮುಖೇನವಾಗಿ ನೀನು ಅದನ್ನು ಪಡೆದುಕೋ ಎನ್ನುವಂತಹ ಮಾತನ್ನ ಹೇಳ್ತಾ ಇದ್ದೀಯ. ನಿನ್ನದಾದಂತಹ ಮಾತುಗಳನ್ನ ಕೇಳಿದಾಗ ಇದು ಒಂದು ಬಾಲಿಶವೋ ಅಂತ ಹೇಳಿ ಅನಿಸ್ತಾ ಉಂಟು. ಯಾಕೆ ಹೇಳು? ಯಾಕೆ ಯುದ್ಧದಲ್ಲಿ ಒಬ್ಬ ಎದುರಾಳಿ ಇರ್ತಾನೆ ಅಂತ ಹೇಳಿದ್ರೆ ಅವನಲ್ಲಿ ಒಂದು ಸಮಾನತೆ ಎನ್ನುವಂತಹದ್ದು ಇರಬೇಕಾಗ್ತದೆ. ನಾವು ನಮ್ಮಂಥವರು ಯುದ್ಧವನ್ನ ಮಾಡುವಾಗ ಹುಡುಗರಲ್ಲಿ ಯುದ್ಧವನ್ನ ಮಾಡುವುದು ಬಾಲಿಶವೋ ಅಂತ ಹೇಳಿ ನಮಗೆ ಅನಿಸ್ತದೆ. ಅಷ್ಟೇ ಅಲ್ಲ, ನಾವು ಇಷ್ಟು ದಿವಸದ ಈ ಒಂದು ಯುದ್ಧದ ಸಂದರ್ಭಗಳನ್ನ ನಾವು ಎದುರಿಸಿದಂತಹ ಸಂದರ್ಭದಲ್ಲಿ ಎಷ್ಟೋ ಬೆಳೆಯಬೇಕಾದಂತಹ ಎಳೆಯ ಮಕ್ಕಳು ನಮ್ಮೊಟ್ಟಿಗೆ ಯುದ್ಧವನ್ನ ಮಾಡಿ ಅಲ್ಲ ರಣದಲ್ಲಿ ಮಡಿದಿರುವಂತಹ ಅನೇಕಾನೇಕ ಸಂದರ್ಭಗಳನ್ನ ನೋಡಿ ನಮಗೆ ಬೇಸರ ಪಟ್ಟುಕೊಂಡಂತಹ ಕಾಲ ಉಂಟು. ಹಾಗೆ ಬೆಳೆಯುವಂತಹ ಕುಡಿಯೊಂದು ಮೊಳಕೆಯಲ್ಲಿ ಅದನ್ನ ಚಿವುಟಿ ಹಾಕಬಾರದು ಎನ್ನುವಂತಹ ಉದ್ದೇಶ ನಮ್ಮಲ್ಲಿಯೂ ಉಂಟು. ಹುಡುಗ ನೀನು ನನ್ನೊಂದಿಗೆ ಯುದ್ಧವನ್ನ ಮಾಡಲಿಕ್ಕೆ ಸರಿಯಲ್ಲ, ಸರಿ ಸಮಾನ ಅಲ್ಲ ಎನ್ನುವ ಕಾರಣದಿಂದ ನೀನೇ ಹೇಳಿದೆ ನಮ್ಮಪ್ಪ ಅಶ್ವವನ್ನ ಕಟ್ಟಿಕೊಂಡಿದ್ದಾನೆ ಎಂಬುದಾಗಿ. ಹಾಗಾಗಿ ಅಶ್ವವನ್ನ ಕಟ್ಟಿಕೊಂಡಂತಹ ಅಪ್ಪನನ್ನೇ ಕರಿ, ಅವನೊಟ್ಟಿಗೆ ಯುದ್ಧವನ್ನ ಮಾಡ್ತೇನೆ ಬಿಟ್ರೆ ನಿನ್ನೊಟ್ಟಿಗೆ ಅಲ್ಲ. ಇನ್ನು ನೀನು ಸಂಧಾನವನ್ನ ಮಾಡಿಕೊಳ್ಳುತ್ತೀಯಾ ಅಂತೇಳಿ ಹೇಳಿದ್ರೆ ಮೊದಲೇ ಲೇಖನದಲ್ಲಿ ಇರುವ ಹಾಗೆ ಕಪ್ಪ ಕಾಣಿಕೆಯನ್ನ ಕೊಡು, ಕುದುರೆಯನ್ನ ಬಿಡು, ಅದು ಬಿಟ್ಟು ನೀನು ನನ್ನೊಂದಿಗೆ ಯುದ್ಧವನ್ನ ಮಾಡ್ಲಿಕ್ಕೆ ಎದುರಾಗಬೇಡ, ಎದುರಾಗಬೇಡ. ಅರ್ಜುನ ಏನು ಹೇಳಬೇಕು ನಿನ್ನ ಈ ಮಾತುಗಳಿಗೆ? ಇಡೀ ಇತಿಹಾಸದಲ್ಲಿಯೇ ಒಬ್ಬ ಧೀರೋದ್ಧಾತ ಎನ್ನುವುದಾಗಿ ನೀನು ಕರೆಯಿಸಿಕೊಂಡವನಂತೆ. 800 ವರ್ಷಗಳ ದಿವ್ಯವಾಗಿರುವಂತಹ ಚರಿತ್ರೆಯನ್ನು ಹೊಂದಿದಂತಹ ಭೀಷ್ಮಾಚಾರ್ಯರು ಕೂಡ ಕುರುಕ್ಷೇತ್ರ ಯುದ್ಧದಲ್ಲಿ ಪಾರ್ಥನಸ್ತ್ರದಿ ನೊಂದೇನಕಟ ಎನ್ನುವುದಾಗಿ ಹೇಳಿದ್ದಾರಂತೆ. ಇಂತಹ ಎಲ್ಲ ಪರಾಕ್ರಮವನ್ನು ಹೊಂದಿರುವಂತಹ ನೀನು ಹೇಳಿದಂತಹ ಮಾತುಗಳನ್ನ ಕೇಳಿದಾಗ ನನಗೂ ಒಂದು ಪ್ರಶ್ನೆ ಉಂಟಾಗ್ತಾ ಇದೆ, ಮೂಢನೇ ನೀನು ಎನ್ನುವುದಾಗಿ. ಯಾಕೆಂದ್ರೆ ರಣಕ್ಷೇತ್ರಕ್ಕೆ ಬಂದು ನಿಂತಿರುವಂತಹ ನೀನು ನಿನ್ನವರೆಲ್ಲರಿಗೆ ಒದಗಿ ಬಂದಿರುವಂತಹ ಸ್ಥಿತಿಯನ್ನ ಕಂಡಾಗಲೂ ಈ ಸುಧನ್ವ ರಣೋತ್ಸಾಹದಿಂದ ಮುಂದುತ್ತಿ ಬರುತ್ತಿರುವಂತಹ ಸಂದರ್ಭದಲ್ಲಿಯೂ ನೀನು ಯುದ್ಧವನ್ನ ಮಾಡದೆ ಈ ಕುದುರೆಯನ್ನು ಹಾಗೂ ಧನವನ್ನು ಯಾಚಿಸುತ್ತಿರುವಂತಹ ಪರಿಸ್ಥಿತಿಯನ್ನ ಕಂಡಾಗ ನೀನೊಬ್ಬ ದ್ವಿಜನೇ ಎನ್ನುವುದಾಗಿ ನಾನು ಕೇಳಬೇಕಾಗ್ತದೆ. ಯಾಕೆಂದ್ರೆ ಯುದ್ಧವನ್ನೇ ಮಾಡದೆ ನೇರವಾಗಿ ಕರಗಾಣಿಕೆಯನ್ನ ಕೇಳ್ತಾ ಇದ್ದೀಯಾ ಅಂತ ಆದ್ರೆ ಈ ಸುಧನ್ವನಲ್ಲಿ ನೀನು ಯುದ್ಧಕ್ಕೆ ಹೆದರಿದ್ದೀಯೋ ಅಥವಾ ಇನ್ಯಾವುದೋ ಕಾರಣಕ್ಕಾಗಿಯೋ ಈ ರೀತಿಯಾಗಿ ಹೇಳುತ್ತಾ ಇದ್ದೀಯಾ ಅಂತ ಭಾವಿಸ್ತಾ ಇದ್ದೇನೆ. ನಿನ್ನ ಯಾವ ಪರಾಕ್ರಮಗಳಿಗೂ ಸಹಿತ ನಾನು ಮಣಿಯುವವನಲ್ಲ. ನೇರವಾಗಿ ನನ್ನ ಕ್ಷೇತ್ರದಲ್ಲಿ ನಿನ್ನನ್ನು ಎದುರಿಸಬೇಕು ಎನ್ನುವಂತ ಇಚ್ಛೆಯಿಂದ ಬಂದವ. ನಿನ್ನಲ್ಲಿ ಆ ಸಾಮರ್ಥ್ಯ ಉಂಟು ಅಂತಾದ್ರೆ ಈ ಹುಡುಗನನ್ನ ಕೆಣಕಿ ನೋಡು, ಕೆಣಕಿ ನೋಡು. ಹುಡುಗ ಸಾರಿ ಕುಂದರೆ ದೋಷ ಇಲ್ಲ ಎನ್ನುವಂತಹದ್ದ ಆ ಒಂದು ಮುಖೇನವಾಗಿ ನೆಲೆಯಲ್ಲಿ ನಿನ್ನಲ್ಲಿ ಈ ಮಾತುಗಳನ್ನ ಆಡಿದ್ರೆ ಪುನಃ ಪುನಃ ಯುದ್ಧಕ್ಕೆ ನೀನು ಸಿದ್ಧನಾಗು ಎನ್ನುವಂತಹ ಮಾತನ್ನಾಡ್ತೀಯ ಅಂತಾದ್ರೆ ನಮಗೂ ಏನು, ನಾವು ಪೌರುಷದಲ್ಲಿ ಕಡಿಮೆ ಅಲ್ಲ. ಹಾಗಾಗಿ ಯುದ್ಧಕ್ಕೆ ಸಿದ್ಧನಾಗು ನೋಡೋಣ, ನಿನ್ನ ಎರುಣದಲ್ಲಿ ಎದುರುತ್ತೇನೆ. ಬರಿದೆ ಬಳ್ಳಲ್ಲ ಬೇಡ ಸಾಕು ಕರಸು ಕೃಷ್ಣನ, ಬರಿದೆ ಬಳ್ಳಲ್ಲ ಬೇಡ ಸಾಕು ಕರಸು ಕೃಷ್ಣನ, ಸಾಕು ಕರಸು ಕೃಷ್ಣನ, ಮುಂದಿರದೆ ನಿನ್ನಯ ಪರಾಕ್ರಮವ ತೋರ್ಪಲ, ಬರಿದೆ ಬಳ್ಳಲ್ಲ ಬೇಡ ಸಾಕು ಕರಸು ಕೃಷ್ಣನ. ಅರ್ಜುನ, ಇದು ಪರ್ಯಂತರವಾಗಿ ನಮ್ಮ ರಣಕ್ಷೇತ್ರದಲ್ಲಿ ನಡೆಯುವಂತಹ ವಿದ್ಯಮಾನಗಳನ್ನೆಲ್ಲ ನೀನು ಗಮನಿಸ್ತಾ ಇದ್ದೀಯ. ಈ ಸುಧನ್ವನನ್ನ ಗೆಲ್ಲುವಂತಹ ಯೋಗ್ಯತೆ ಕಾಣದೇ ಹೋಗಿರುವಂತಹ ಸಂದರ್ಭದಲ್ಲಿ ನಿನಗೊಂದು ಮಾತನ್ನ ನಾನು ಹೇಳ್ತಾ ಇದ್ದೇನೆ, ಕೇಳು. ಏನು? ಸಾಮಾನ್ಯ ಹುಲು ಸಾರಥಿಯನ್ನ ನೀನು ಕಟ್ಟಿಕೊಂಡು ರಣಕ್ಷೇತ್ರಕ್ಕೆ ಬಂದಿದ್ದೀಯ. ಈ ಸಾರಥಿಯಿಂದಾಗಿ ಈ ಸುಧನ್ವನನ್ನ ಗೆಲ್ಲುತ್ತೇನೆ ಎನ್ನುವಂತಹ ಎಲ್ಲ ಆಶೆಗಳನ್ನ ಬಿಟ್ಟು ಬಿಡು. ಬರಿದೆ ಬಳಲ ಬೇಡ ಸಾಕು ಎನ್ನುವುದಾಗಿ ಎಚ್ಚರಿಕೆಯನ್ನ ಹೇಳ್ತಾ ಇದ್ದೇನೆ. ಪ್ರತಿಯೊಂದು ನಿನ್ನ ಯುದ್ಧದಲ್ಲಿಯೂ ಸಹಿತ ನಿನ್ನ ಮುಂದಾಗಿ ಸಾರಥಿತನವನ್ನ ಮಾಡಿರುವಂತಹ ಆ ವಾಸುದೇವನಿಂದಾಗಿ ನೀನು ಇದು ಪರ್ಯಂತರವಾಗಿ ಯುದ್ಧದಲ್ಲಿ ಗೆಲುವನ್ನ ಸಾಧಿಸಿದ್ದೀಯ. ಅಂತ ಶ್ರೀಕೃಷ್ಣನನ್ನ ಕರೆಸಿಕೊಂಡು ಯುದ್ಧವನ್ನ ಮಾಡು, ಆಗ ನಿನಗೆ ಗೆಲುವಾಗ್ತದೆ. ಈಗ ನನ್ನನ್ನು ಸೋಲಿಸುವುದಕ್ಕೆ ಸಾಧ್ಯವೇ ಇಲ್ಲ, ಸಾಧ್ಯವೇ ಇಲ್ಲ. ಹುಲಭೂಪನ ಹುಡುಗ, ಹುಲಭೂಪನ ಹುಡುಗನ ನಿಂದೊಳಗಿಸುವರ ಹರಿಯಾತಗೆ ಒಳಗಿಸುವರ ಹರಿಯಾಗೆ ಭೂಪನ ಹುಡುಗನಾಗಿರುವಂತಹ ನಿನ್ನ ಯುದ್ಧದಲ್ಲಿ ಮಣಿಸ್ಲಿಕ್ಕೆ ಸಾರಥಿಯಾಗಿ ಕೃಷ್ಣನನ್ನ ಕರೆಯುವ ಅವಶ್ಯಕತೆ ಉಂಟು. ಇದೋ ನೋಡು, ನಿನಗೆ ಬಾಣವನ್ನ ಬಿಟ್ಟಿದ್ದೇನೆ, ಎದುರಿಸಿ ನೋಡೋಣ. ನೀನಾಗಿ ಕೃಷ್ಣನನ್ನ ಕರೆಸಿಕೊಳ್ಳೋದಿಲ್ಲ ಎನ್ನುವುದು ನನಗೆ ಚೆನ್ನಾಗಿ ಗೊತ್ತು. ಇದೋ ನನ್ನ ಬಾಣವನ್ನ ತೆಗೆದು ನಿನ್ನ ಸಾರಥಿಯ ಕಥೆ ಏನಾಗಿದೆ ನೋಡು. ಈಗಾದರೂ ಕೃಷ್ಣನನ್ನ ಕರೆಸಿಕೋ. ದೇವ ಕೃಷ್ಣ, ನೀನು ನಮ್ಮ ಭಾವ ಎಂದು ನಂಬಿ ಜಗದಿ, ದೇವ ಕೃಷ್ಣ ನೀನು ನಮ್ಮ ಭಾವ ಎಂದು ನಂಬಿ ಜಗದಿ. ಕೃಷ್ಣ ಮುಕುಂದ ಮುರಾರಿ ವಿಶ್ವವನ್ನು ಪಿಡಿದು ಜೀವಿಸಿದೇವಲ್ಲೈ, ಕೋವಿದಶ್ವವನ್ನು ಯೊಡನೆ ಕಾದಲ್ ಅವ ಪರಿಯುಳು. ಹೇಗೆ ಕಾದಲ್? ವಿರೋಧಿಯೊಡನೆ ಕಾದಲ್ ಅವ ಪರಿಯುಳು, ಕಾದಲ್ ಅವ ಪರಿಯುಳು, ಈ ವಿರೋಧಿಯೊಡನೆ ಕಾದಲ್ ಅವ ಪರಿಯುಳು, ಕಾದಲ್ ಅವ ಪರಿಯುಳು. ಏನಾಗಿ ಹೋಯಿತು, ಏನಾಗಿ ಹೋಯಿತು? ಖಾಡಾಖಾಡಿಯಾಗಿ ಯುದ್ಧವನ್ನ ಮಾಡುವಂತಹ ಸಂದರ್ಭದಲ್ಲಿ ಸುಧನ್ವ ನಮ್ಮ ಸಾರಥಿಯನ್ನ ಕೆಡಹಿ ಬಿಟ್ಟನಲ್ಲ. ಆದರೂ ಸಹಿತ ಧತಿಗೆಡದೆ ನಾನೇ ಯುದ್ಧವನ್ನು ಮುಂದರಿಸುವಾಗ ಆ ಸುಧನ್ವನಲ್ಲಿ ಸೋಲಾಗುವಂತಹ ಪರಿಸ್ಥಿತಿ ನನಗೆ ಒದಗಿ ಬಂದಿದೆ ಅಂತೇಳಿ ಹೇಳಿದರೆ ಅನವರತವೂ ಸಹಿತ ನಾವು ಭಜಿಸುವಂತಹ ಕೃಷ್ಣನ ಕೃಪೆ ಎನ್ನುವಂತಹದ್ದು ಇವತ್ತಿನ ರಣದಲ್ಲಿ ನನ್ನ ಮೇಲೆ ಇಲ್ಲದೆ ಹೋಯಿತೆ. ಏನೇ ಆಗಲಿ ಈ ಯುದ್ಧವನ್ನು ಪೂರೈಸಬೇಕಲ್ಲ, ಹಾಗಿರುವಾಗ ಕೃಷ್ಣನ ಧ್ಯಾನವನ್ನು ಮಾಡಲೇಬೇಕು, ಕೃಷ್ಣ ಈ ಚಂಪಕಾಪುರದೆಡೆಗಾಗಿ ಬರಲೇಬೇಕು, ಆ ಕೃಷ್ಣನನ್ನೇ ಧ್ಯಾನಿಸ್ತೇನೆ ನೋಡೋಣ. ಕೃಷ್ಣ ಮುಕುಂದ ಮುರಾರಿ ಮುರಮರ್ಧನ, ನೋಡು ನಿನ್ನ ಭಕ್ತನ ಪರಿಸ್ಥಿತಿಯನ್ನು. ಗೋವಿಂದನಲ್ಲಿದ್ದು ಬಂದ ತಕ್ಷಣದೋಳಲ್ಲಿಗೆ ಬಂದನು ನರ ನರತಾಗ್ರಕ್ಕೆ ಗರುಡ ಸಂದನನಾಗಿಯೇ ಮಂದರದರನು ಬಂದ ಗೋವಿಂದ ಮುಕುಂದ ಬಲು ಚಂದದಿಂದ ಬಂದ ತಕ್ಷಣದೋಳ್ ಅಲ್ಲಿಗೆ ಗೋವಿಂದ ಬಹುದಿನದಿಂದ ನನ್ನ ಮನಸ್ಸಿನಲ್ಲಿ ಆಲೋಚಿಸುತ್ತಿರುವಂತಹ ಆ ಒಂದು ಸುಸಂದರ್ಭ ಈ ಸಂದರ್ಭದಲ್ಲಿ ಸಂಘಟಿತವಾಗಿದೆ. ಚಂಪಕಾನಾಡಿನ ಮಣ್ಣನ್ನು ನಮ್ಮೆಟ್ಟಬೇಕು ಎನ್ನುವಂತಹ ಆಲೋಚನೆ ತುಂಬ ಇತ್ತು, ಸನ್ನಿಹಿತವಾಯಿತು, ತಡ ಮಾಡುವುದಲ್ಲ. ಈಗಿಂದೀಗಲೇ ಆ ಚಂಪಕಾನಾಡಿನ ನೆಲದಲ್ಲಿ ನನ್ನ ಪ್ರವೇಶವನ್ನು ಮಾಡ್ತೇನೆ. ಅಯ್ಯ ಅರ್ಜುನ, ಕೃಷ್ಣ ಸಸ್ಯ ಶ್ಯಾಮಲೆಯಾಗಿ ಕಂಗೊಳಿಸುತ್ತಿರುವಂತಹ ಈ ಚಂಪಕಾನಾಡಿನಲ್ಲಿ ಹುಟ್ಟಿ ಬೆಳೆದಿರುವಂತಹ ಎಳೆಯರನ್ನ ಕೆಣಕಿದ್ದೀಯ. ಆ ತನ್ಮೂಲಕವಾಗಿ ಮನಸ್ಸಿನಲ್ಲಿ ಕಳವಳವನ್ನು ಸಹ ಹೊಂದುತ್ತಾ ಇದ್ದೀಯ. ಹೌದು ಕೃಷ್ಣ. ಜಯವನ್ನ ಸಂಪಾದಿಸುವುದು ಹೇಗೆ? ಹೆದರಬೇಡ, ಇದೋ ನೋಡು ನಿನ್ನ ರಥದಲ್ಲಿ ನಾನು ಕುಳಿತಿದ್ದೇನೆ, ವಾಕೆಯನ್ನ ಹಿಡಿದಿದ್ದೇನೆ, ರಥವನ್ನ ನಡೆಸುತ್ತೇನೆ, ಸುಧನ್ವನನ್ನ ಎದುರಿಸು, ಜಯವನ್ನ ಹೊಂದು. ಇದು ನೋಡು ತಲಾಗ ಭೂಪನ ತನುಜ, ಇನಿತು ನೋಡು ತಲಾಗ ಭೂಪನ ತನುಜ, ತನ್ನಂತರದೋಳ್ ನಿತ್ಯ ದಿನೆನೆವ ಮೂರ್ತಿಯು ನರ ನರದೊಳು ಮೀನುಗುದಿಗುದ. ಅರ್ಜುನನ ಪಾಳೆಯದಲ್ಲಿ ಆಗಿರುವಂತಹ ಉತ್ಸಾಹವನ್ನ ನೋಡು ನೋಡುತ್ತಿದ್ದಂತೆಯೇ ನನ್ನ ಅಂತರಂಗವು ಸಹಿತ ಪುಳಕಿತಗೊಳ್ಳುತ್ತಾ ಇದೆ, ಪುಳಕಿತಗೊಳ್ಳುತ್ತಾ ಇದೆ. ನನ್ನ ಮನ್ಮನದಲ್ಲಿ ನಿತ್ಯವೂ ಧ್ಯಾನಿಸಿರುವಂತಹ ಆ ಚಿನ್ಮಯನ ಮೂರ್ತಿಯನ್ನ ನರನ ರಥಾಗ್ರದಲ್ಲಿ ಕಾಣುತ್ತಾ ಇದ್ದೇನೆ. ಬಂದು ನರನ ಅಶ್ವದ ವಾಘೆಯನ್ನ ಹಿಡಿದಿರುವಂತಹ ಶ್ರೀಕೃಷ್ಣನನ್ನ ಕಂಡಾಗ ಈ ಸುಧನ್ವನ ಜನ್ಮ ಸಾರ್ಥಕವಾಯಿತು, ಸಾರ್ಥಕವಾಯಿತು ಎನ್ನುವುದಾಗಿ ತಿಳಿದುಕೊಳ್ತಾ ಇದ್ದೇನೆ. ನನ್ನ ತಂದೆಯವರ ಅಭಿಲಾಷೆಯನ್ನ ಈಡೇರಿಸಿದಂತಹ ಸಮಾಧಾನ ಆಯಿತು, ತಾಯಿಯ ಆತ್ಮಸಾಕ್ಷಿಯನ್ನ ನಿರ್ದೇಶಿಸಿದಂತಹ ಒಂದು ಅಸಮಾಧಾನ ನನಗಾಯಿತು, ತಂಗಿಯ ಅಭಿಲಾಷೆಯನ್ನು ಪೂರೈಸಿದಂತಹ ಸಮಾಧಾನ ಆಯಿತು. ಇಡೀ ಚಂಪಕಾನಾಡಿನ ಸಮಸ್ತ ಸೈನಿಕರ ಹಾಗೂ ಪ್ರಜಾ ಪರಿಜನರ ಎಲ್ಲರ ಆಶಯವನ್ನ ಈಡೇರಿಸಿದಂತಹ ಸಮಾಧಾನ ಆಯಿತು. ಬಂದಿರುವಂತಹ ಶ್ರೀಕೃಷ್ಣನಲ್ಲಿ ಕೈ ಮುಗಿದು ಒಂದೆರಡು ಮಾತುಗಳನ್ನ ಆಡಿಬಿಡೋಣ ಅಂತ ಯೋಚಿಸ್ತಾ ಇದ್ದಂತೆ ದೇವಾ, ನಿನ್ನ ನಿರ್ದೇಶನದಲ್ಲಿ ಸಾಗುತ್ತಿರುವಂತಹ ಈ ಅರ್ಜುನ ಪ್ರತಿಯೊಂದು ಯುದ್ಧ ಕ್ಷೇತ್ರದಲ್ಲಿಯೂ ಸಹಿತ ಪ್ರತಿಜ್ಞಾಬದ್ಧನಾಗಿ ಯುದ್ಧವನ್ನ ಮಾಡಿದವನಂತೆ, ಅಂತ ಯೋಗ್ಯತೆ ಈಗಲೂ ಇದೆ ಅಂತ ಆದ್ರೆ, ಅಂತ ಪರಾಕ್ರಮವನಲ್ಲಿ ಇದೆ ಅಂತಾದ್ರೆ ಈ ಸುಧನ್ವನೇದ್ರನಲ್ಲಿ ಪ್ರತಿಜ್ಞಾಬದ್ಧನಾಗಲಿ ನೋಡೋಣ. ಪ್ರತಿಜ್ಞಾಬದ್ಧ ಹುಡುಗ ಅಂತ ಹೇಳಿ ಸುಮ್ಮನೆ ಇದ್ರೆ ಪ್ರತಿಜ್ಞಾಬದ್ಧನಾಗು ಎನ್ನುವಂತಹ ಮಾತನ್ನಾಡ್ತಾ ಇದ್ದೀಯ. ಈಗ ನಾನು ಪ್ರತಿಜ್ಞೆಯನ್ನ ಮಾಡ್ತಾ ಇದ್ದೇನೆ, ನಿನ್ನ ಮೂರೇ ಮೂರು ಬಾಣಗಳಲ್ಲಿ ಆ ದೇವರ ದಯೆ ಇದ್ದು ನಿನ್ನ ಕೊಲ್ಲದೆ ಉಳಿದೆ ಅಂತ ಹೇಳಿದ್ರೆ ಪ್ರಾರ್ಥನೆ ನಾನಲ್ಲ ಅರ್ಜುನ, ಇದಕ್ಕೆ ಪ್ರತಿಯಾಗಿ ನಾನು ಸಹಿತ ಪ್ರತಿಜ್ಞೆಯನ್ನ ಮಾಡುತ್ತಾ ಇದ್ದೇನೆ. ನೀನು ಬಿಡುವಂತ ಆ ಮೂರು ಅಸ್ತ್ರಗಳನ್ನ ಮಾರ್ಗ ಮಧ್ಯದಲ್ಲಿ ತುಂಡರಿಸದೆ ಹೋದರೆ ಕೃಷ್ಣರಾಯನ ಭಕ್ತನ ನನ್ನ, ಇದು ನನ್ನ ಪ್ರತಿಜ್ಞೆ, ಬರಲಿ ನೋಡೋಣ ನಿನ್ನ ಅಸ್ತ್ರ. ಮತವರೆಯದು ಭ್ರಮಿಸಿ ನುಡಿದ ಭಾಷೆಯು, ಮತ ಅರಿಯದು ಭ್ರಮಿಸಿ ನುಡಿದ ಭಾಷೆಯು, ಜಯದ್ರಥನ ಕಥೆ ಬಂದೊದಗಿತಲ್ಲ, ಅನ್ಯ ಚಿಂತೆಯ ನುಳಿದು ಎನ್ನ ಭಜಿಸುವ ಭಕ್ತ, ಅನ್ಯ ಚಿಂತೆಯ ನುಳಿದು ಎನ್ನ ಭಜಿಸುವ ಭಕ್ತರನ್ನು ಬಿಟ್ಟಿರುವುದು ಎಂತೂ ಅರ್ಜುನ. ತನ್ನದೇ ಆದಂತಹ ಪರಾಕ್ರಮದ ಮೇಲೆ ಅಪಾರ ನಂಬಿಕೆಯನ್ನು ಹೊಂದಿರುವಂತಹ ನೀನು ಈ ಸಂದರ್ಭದಲ್ಲಿ ಪ್ರತಿಜ್ಞಾಬದ್ಧನಾದೆಯಲ್ಲ, ಮೂರೇ ಮೂರು ಬಾಣದಿಂದ ನಿನ್ನ ತಲೆಯನ್ನ ಕಡಿಯುತ್ತೇನೆ ಎನ್ನುವುದಾಗಿ. ಬಹಳ ಕಷ್ಟ, ಯಾಕೆಂದರೆ ಸತ್ಯಸಂಧರು, ಮಹಾಭಕ್ತರು, ನಿಷ್ಠಾವಂತರು, ಏಕಪತ್ನಿ ವ್ರತಸ್ಥರು ಆಗಿರುವಂತಹ ಪ್ರತಿಯೊಂದು ವ್ಯಕ್ತಿಗಳು ಸಹ ಈ ಚಂಪಕ ನಾಡಿನಲ್ಲಿ ನೆಲೆಸಿರುವವರು. ಇವರನ್ನ ಗೆಲ್ಲುವುದು ಅಸಾಧ್ಯವಾದಂತಹ ಕೆಲಸ. ನೀನೇನೋ ನಿನ್ನದಾದಂತಹ ಪರಾಕ್ರಮದ ನಂಬಿಕೆಯ ಮೇಲೆ ಪ್ರತಿಜ್ಞಾಬದ್ಧನಾದೆ. ಈ ಪ್ರತಿಜ್ಞೆ ಎನ್ನುವಂತಹದ್ದು ಯಾವ ಪರಿಣಾಮವನ್ನು ಕೊಡ್ತದೆ ಎನ್ನುವುದು ಸಹ ನಿನಗೆ ಗೊತ್ತಿದೆ. ಹಿಂದೊಂದು ಸಂದರ್ಭದಲ್ಲಿ ಜಯದ್ರಥನನ್ನ ಕೊಲ್ಲುವಾಗ ಪ್ರತಿಜ್ಞಾಬದ್ಧನಾಗಿ ಎಷ್ಟು ಕಷ್ಟವನ್ನ ಪಟ್ಟಿದ್ದೀಯಾ, ಹಾಗೆಯೇ ಈ ಸಂದರ್ಭದಲ್ಲಿ ನಾನಾಲೋಚಿಸುವುದು ಅದೇ, ಸತ್ಯಸಂಧರಾದಂತಹ ಇವರನ್ನ ಸೋಲಿಸುವುದು ಅಥವಾ ಕೊಲ್ಲಿಸುವುದು ಹೇಗೆ, ಏನು ಮಾಡಲಿ ಏನು ಮಾಡಲಿ? ದೇವಾ, ತಿಳಿದಿದ್ದೇನೆ ನಿನ್ನ ಚಿತ್ತದಲ್ಲಿ ಆಗುತ್ತಿರುವಂತಹ ಕಳವಳ ಏನು ಎನ್ನುವುದಾಗಿ. ನಾನು ಕೇವಲ ಮೋಕ್ಷವನ್ನ ಮಾತ್ರ ಅನುಭವಿಸುವುದಕ್ಕಾಗಿ ಸಿದ್ಧನಾಗಿ ನಿಂತವ, ಆದರೆ ಜಯವನ್ನ ನೀನು ಪಾರ್ಥನಿಗೆ ಕರುಣಿಸಿರುವುದಕ್ಕಾಗಿ ಬಂದವ ಎನ್ನುವುದು ನನಗೆ ಚೆನ್ನಾಗಿ ಗೊತ್ತು. ಅವನು ಬಿಡುವಂತಹ ಮೂರು ಅಸ್ತ್ರಗಳನ್ನ ಖಂಡಿಸಿದ ಮೇಲೆ ನನಗೆ ಮೋಕ್ಷವನ್ನ ದಯಪಾಲಿಸು, ಆ ಅರ್ಜುನನಿಗೆ ಜಯವನ್ನೇ ಕೊಡಿಸು. ಅರ್ಜುನ, ಸಾಮಾನ್ಯ ಬಾಣದಿಂದ ಅವನನ್ನ ಗೆಲ್ಲುವುದಕ್ಕೆ ಅಸಾಧ್ಯ. ಹಿಂದೊಂದು ಕಾಲದಲ್ಲಿ ಗೋವರ್ಧನ ಗಿರಿಯನ್ನ ಎತ್ತಿ ಗೋವುಗಳನ್ನು ಜನರನ್ನು ಕಾದಂತಹ ಅಖಿಲವಾದಂತಹ ಪುಣ್ಯವನ್ನ ಈ ಬಾಣಕ್ಕೆ ಇಟ್ಟಿದ್ದೇನೆ, ಪ್ರಯೋಗಿಸು. ಅರ್ಜುನ, ನಿನ್ನ ಮೊದಲನೆಯ ಅಸ್ತ್ರವನ್ನ ಖಂಡಿಸಿದ್ದೇನೆ, ಎರಡನೆಯ ಅಸ್ತ್ರವನ್ನ ಪ್ರಯೋಗಿಸುವುದಕ್ಕೆ ಮುಂದಾದಾಗ ಶ್ರೀಕೃಷ್ಣ ಅನೇಕ ಪುಣ್ಯಗಳನ್ನು ಸಹಿತ ಧಾರೆ ಎರೆದಿದ್ದಾನೆ. ಆ ಎರಡು ಅಸ್ತ್ರಗಳನ್ನ ಮಾರ್ಗ ಮಧ್ಯದಲ್ಲಿಯೇ ಕತ್ತರಿಸುವುದರ ಮೂಲಕವಾಗಿ ನಿನ್ನ ಮೂರನೆಯ ಅಸ್ತ್ರಕ್ಕೆ ಕಾಯುತ್ತಾ ಇದ್ದೇನೆ, ಬರಲಿ ನೋಡೋಣ. ಅರ್ಜುನ, ಎರಡು ಅಸ್ತ್ರವನ್ನ ಕಳೆದುಕೊಂಡಿದ್ದೀಯ, ಈ ಅಸ್ತ್ರವು ಹಾಗೆ ಆಗಬಾರದು ಎನ್ನುವಂತಹ ಉದ್ದೇಶದಿಂದ ತ್ರೇತಾಯುಗದಲ್ಲಿ ರಾಮಾವತಾರದ ಅಖಿಲ ಪುಣ್ಯವನ್ನು ಇದಕ್ಕೆ ಧಾರೆಯರೆದು ತ್ರಿಮೂರ್ತಿಗಳನ್ನು ಆಹ್ವಾನಿಸಿ ಪ್ರಯೋಗಿಸು, ನೋಡೋಣ. ಅರ್ಜುನ, ನೀನು ಬರುತ್ತಿರುವಂತ ಈ ಮೂರನೆಯ ಅಸ್ತ್ರವನ್ನ ನಾನು ಮಾರ್ಗ ಮಧ್ಯದಲ್ಲಿ ತುಂಡರಿಸದೆ ಹೋದರೆ ಕೃಷ್ಣರಾಯನ ಭಕ್ತನಲ್ಲ, ನನ್ನ ಸತಿಯಾಗಿರುವಂತ ಪ್ರಭಾವತಿಯ ಗಂಡನಲ್ಲ, ಅಮ್ಮನಿಗೆ ಮಗನಲ್ಲ, ಅಷ್ಟೇ ಅಲ್ಲ, ಪರಮ ಪಾವನವಾಗಿರುವಂತಹ ಕಾಶಿ ಕ್ಷೇತ್ರದಲ್ಲಿ ಸದ್ಬ್ರಾಹ್ಮಣರ ಪರಮ ಶಿವರಾತ್ರಿಯ ದಿವಸ ಆ ವಿಶ್ವೇಶ್ವರನ ಅರ್ಚಿಸುವಂತಹ ಸಂದರ್ಭದಲ್ಲಿ ಅವನನ್ನ ಎಳೆದು ಎಡಗಾಲಿನಿಂದ ಒದ್ದವನಿಗೆ ಎಂತಹ ದುರ್ಗತಿ ಬರುವುದೋ ಅಂತಹ ದುರ್ಗತಿ. ಈ ಅಸ್ತ್ರವನ್ನ ಖಂಡಿಸದೆ ಹೋದರೆ ನನಗೆ ಬರಲಿ, ನನಗೆ ಬರಲಿ, ಪ್ರಯೋಗಿಸಿ ನೋಡಿಕೊಳ್ತೇನೆ, ಪ್ರಯೋಗಿಸಿ ನೋಡಿಕೊಳ್ತೇನೆ. ಜಲ ಜಲೋಜನ ವಿಷ್ಣು ಲಕ್ಷ್ಮೀ ನಿಲಯ ನಾರಾಯಣ ಎನ್ನುತನ ಬದಲಗೆ ಹರಿನಾಮಾವಳಿಯ ಉಚ್ಚರಿಸುತ್ತಾ ತಲೆಯೂ ಹೊಳೆದುದು ಆ ಕರದೊಳು ಪರಶು ಪಶಾಂಕುಶ ತರನಿಗೆ ಹರುಷತಿ ಭಕ್ತರ ಪರವಗೆ ಉರಗ ಭೂಷಣನ ಕುಮಾರ ಗಜವದನನ ಚರಣ ಕಮಲಕ್ಕೆ ಆರತಿಯ ಇದುವರೆಗೆ ಕುಂಕಿಮನೆಯ ನರಸಿಂಹ ಕೃಷ್ಣ ಭಟ್ ಹಾಗೂ ಸಂಗಡಿಗರಿಂದ ಯಕ್ಷಗಾನ ಕೇಳಿದಿರಿ. ಹೇ ಅಲ್ಲಿಗೆ ಇನ್ನು ನಾಳೆಯ ಕೃಷಿ ರಂಗದಲ್ಲಿ ಅಣಬೆ ಕೃಷಿ ಕುರಿತು ಅಣಬೆ ಬೆಳೆಗಾರರಾದ ರಾಜ್ ಎಲ್ ದುರ್ಗ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಮಾಲಾ ಸಾಂಬ್ರಾಣಿ. ನಂತರ ಗುಡಗೇರಿಯ ಬಸಣ್ಣ, ಶಿವಬಸಪ್ಪ, ಮುಳಗುಂದ ಹಾಗೂ ಸಂಗಡಿಗರಿಂದ ಏಕ್ತಾರಿ ಪದಗಳನ್ನು ಕೇಳುವಿರಿ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ ಇದುವರೆಗೆ ಪ್ರಸಾರವಾಯಿತು.